ಆಕಾಶವಾಣಿ ಮಡಿಕೇರಿ ರೈತಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಸು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಗುಡ್ಡೆಹೊಸೂರು ಗ್ರಾಮದ ಬಿಪಿ ಗುರುಬಸಪ್ಪ ಅವರೊಂದಿಗೆ ಈಗ ಸಂದರ್ಶನವೊಂದ ಕೇಳೋಣ. ಕುಶಾಲನಗರ ತಾಲೂಕು ಗುಡ್ಡೆ ಹೊಸೂರು ಗ್ರಾಮದ ಬಿಪಿ ಗುರುಬಸಪ್ಪ ಅವರನ್ನ ಇವತ್ತು ಮಾತನಾಡಿಸಿದ್ವಿ ಶ್ರೋತೃಗಳೇ. ಬಿಕಾಂ ಪದವಿ ಮಾಡಿಕೊಂಡು ಕೃಷಿಗಿಳಿದವರು ಗುರುಬಸಪ್ಪನವರು. ಗುಡ್ಡೆ ಹೊಸೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದವರು, ಕಾರ್ಯದರ್ಶಿಯಾಗಿ ಹಾಲಿ ಕೆಲಸ ಮಾಡುತ್ತಿದ್ದಾರೆ. ತಮಗಿರುವ 6 ಎಕರೆ ಜಮೀನಲ್ಲಿ ರೇಷ್ಮೆ, ಭತ್ತ, ಜೋಳ, ಬೇಬಿ ಕಾರ್ನ್ ಇತ್ಯಾದಿ ಬೆಳೆಗಳನ್ನ ಸಾಗುವಳಿ ಮಾಡಿಕೊಳ್ತಿದ್ದಾರೆ. ಹೆಚ್ಎಫ್ ಮತ್ತು ಜರ್ಸಿ ಕ್ರಾಸ್ ಹಸುಗಳಿದ್ದಾವೆ. ಹೈನುಗಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವಗಳು ಏನಂತ ಅನ್ಕೊಂಡು ಈ ಕಾರ್ಯಕ್ರಮದಲ್ಲಿ ಬಿತ್ತರಿಸಲಾಗ್ತಾ ಇದೆ, ಆಲಿಸಿಕೊಳ್ಳಿ. ಗುರುಬಸಪ್ಪನವರೇ, ಬಿಕಾಂ ಮಾಡಿಕೊಂಡು ಎಷ್ಟು ವರ್ಷ ಆಯ್ತು? 1991 ನಾನು ಬಿಕಾಂ ಪದವಿ ಪಡ್ಕೊಂಡಿದ್ದೀನಿ ಸರ್. ನೌಕರಿಗೆ ಅಥವಾ ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಬರಲಿಲ್ವಾ? ಬಂದಿತ್ತು ಸರ್. ಆದ್ರೆ 1991 ಅಣ್ಣನ ಮದುವೆಯಾಗಿ ನಮ್ಮ ಕುಟುಂಬ ಪಾಲಾದಾಗ ಮನೆಯಲ್ಲಿ ಆಗ 10 ಎಕರೆ ಆಸ್ತಿ ಇತ್ತು ಒಟ್ಟು. ಆಗ ಮನೆಯಲ್ಲಿ ನೀನು ಆಸ್ತಿಯನ್ನ ನಿರ್ವಹಣೆ ಮಾಡು ಅಂತೇಳಿ ಯಾವುದೇ ನೌಕರಿಗೆ ಹೋಗ್ಲಿಕ್ಕೆ ನನಗೆ ಮನೆಯಲ್ಲಿ ಅವಕಾಶ ಕಲ್ಪಿಸಲಿಲ್ಲ. ಅವತ್ತು ಒಂದೆರಡು ನೌಕರಿಗಳಾಗಿತ್ತು. ರೈಲ್ವೇಸ್ನಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಜಾಬ್ ಆಗಿತ್ತು ನನಗೆ, ಅದಕ್ಕೆ ಕಳಿಸ್ಲಿಲ್ಲ ಮನೆಯಲ್ಲಿ. ನಾನು ಕೃಷಿಯಲ್ಲೇ ತೊಡಗಿಸ್ಕೊಂಡೆ ಅವತ್ತಿನಿಂದ. ಏನೇನು ಅನಾನುಕೂಲಗಳಿಂದ ಎಷ್ಟೋ ಮಕ್ಕಳು ಕೃಷಿಯಲ್ಲಿ ಸಂಪೂರ್ಣವಾಗಿ ನಿರತರಾಗಿದ್ದಾರೆ, ಹಾಗೆ ಬೆಳವಣಿಗೆ ಆಗಿದ್ದಾರೆ. ನೀವು ಕೃಷಿಗೆ ಬಂದಾಗ ಪರಿಸ್ಥಿತಿ ಹೇಗಿತ್ತು ಮನೆತನದ್ದು? ಹುಟ್ಟಿನಿಂದನೂ ಸಮಸ್ಯೆಯಿಂದ ಬಂದವರೇನಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ತಂದೆ ಹೋಟೆಲ್ ಉದ್ಯಮದಲ್ಲಿದ್ರು, ಜೊತೆಗೆ ಕೃಷಿಯನ್ನು ಮಾಡ್ಕೊಂಡಿದ್ದರಿಂದ ನಮಗೆ ಊಟಕ್ಕಾಗಲಿ ಬಟ್ಟೆಗಾಗಲಿ ಅಥವಾ ವಿದ್ಯೆಗಾಗಲಿ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಜಮೀನು ಕಡಿಮೆ ಇತ್ತು. ನಮ್ಮ ತಂದೆ 78 ಒಂದು 7 ಎಕರೆಯನ್ನ ಹಾಗೂ 92 ಒಂದು 10 ಎಕರೆ ಜಮೀನನ್ನ ಖರೀದಿ ಮಾಡಿದ್ರು. ಅದೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ನಾವು ಕೃಷಿ ಮಾಡಿಕೊಂಡು ಬರ್ತಾ ಇದೀವಿ ಅವತ್ತಿನಿಂದ. ಅಪ್ಪ ಅವರ ಹೆಸರೇನಂದ್ರಿ? ಪುಟ್ಟಮಾದಪ್ಪ ಅಂತೇಳಿ ಸರ್. ಅವರು ಮೂಲತಃ ಚಾಮರಾಜನಗರ ಜಿಲ್ಲೆಯವರು. ಇಲ್ಲಿಗೆ ಬಂದು ಅವರು ಅನಕ್ಷರಸ್ಥರಾದರೂ ಕೂಡ ಎಲ್ಲಾ ಮಕ್ಕಳಿಗೂ ವಿದ್ಯೆಯನ್ನು ನೀಡಿ ಒಂದು ಒಳ್ಳೆಯ ವಿದ್ಯಾಬುದ್ಧಿಯನ್ನು ನಮಗೆ ನೀಡಿದರೆ, ಗ್ರಾಮದಲ್ಲೂ ಅಷ್ಟೇ ಒಳ್ಳೆಯ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ರೆ. ಕೃಷಿಗೆ ನೀವು ಇಳಿದಾಗ ಏನೇನು ಬೆಳೀತಾ ಇದ್ರೆ, ಆಗ ಆಮೇಲೆ ಏನಾದರೂ ಬದಲಾವಣೆ ಮಾಡಿಕೊಂಡ್ರೆ ಹೇಗೆ? ಸರ್, ನಾನು 1990-91 ಕೃಷಿ ಪ್ರಾರಂಭ ಮಾಡಿದಾಗ ಜೋಳ ಮತ್ತು ರಾಗಿ ಮಾತ್ರ ಬೆಳೀತಿದ್ದು, ಬೇರೆ ಯಾವ್ದಿರಲ್ಲ. ರಾಗಿ ಪ್ರಮಾಣ ಕಡಿಮೆ, ಇಡೀ ನಮ್ಮ ಎಷ್ಟು ಜಮೀನಿದೆ ಅದೆಲ್ಲವೂ ಜೋಳವನ್ನೇ ಬೆಳೀತಿದ್ದು. ನೀರಾವರಿ ಇರಲಿಲ್ಲ ನಮಗೆ, ಮಳೆಯಾಶ್ರಿತ ಬೆಳೆಯನ್ನು ಬೆಳೀತಾ ಇದ್ದೆ ಸರ್. ಆಮೇಲೆ ನೀರಾವರಿ ಮಾಡಿಕೊಂಡ್ರೆ ಕೊಳವೆ ಬಾವಿ ಕೊರೆಸಿಕೊಂಡ್ರೆ ಹೇಗೆ? ಹೌದು ಸರ್, ನಾನು 2000 ನಮ್ಮ ಸುತ್ತಮುತ್ತಲಲ್ಲೆಲ್ಲ ಗಂಗಾ ಕಲ್ಯಾಣ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಕೊಳವೆ ಬಾವಿಗಳು ಕೊರೆದು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ನಂಜರಾಯಪಟ್ಟಣ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲವನ್ನ ಮಾಡಿ ಒಂದು ಕೊಳವೆ ಬಾವಿಯನ್ನು ಕೊರೆಸಿದೆ ಸರ್. ಪ್ರಥಮ ಬಾರಿಗೆ ನಾನು ವೈಯಕ್ತಿಕವಾಗಿ ಕೊಳವೆ ಬಾವಿಯನ್ನ ಮಾಡಿದ್ರು ಸುತ್ತಮುತ್ತಲಲ್ಲಿ, ನಾನು ಪ್ರಥಮ. ಆ ನಂತರ 2007 ಇನ್ನೊಂದು ಕೊಳವೆ ಬಾವಿಯನ್ನ ಮತ್ತೊಂದು ಜಮೀನಿನಲ್ಲಿ ಕೊರೆಸಿದೆ. ಆ ನಂತರ ಎರಡೂ ಜಮೀನನ್ನ ನಾನು ನೀರಾವರಿ ಆಶ್ರಿತವಾಗಿ ಎರಡೂ ಬೆಳೆ ಬೆಳ್ಕೊಂಡು ಬರ್ತಾ ಇದ್ದೇನೆ ಸರ್. ಎಷ್ಟು ಆಳಕ್ಕೆ ಕೊಳವೆ ಬಾವಿ ಕೊರೆಸಿದ್ರಿ, ನೀರು ಹೇಗಿದೆ? ಮನೆ ಹತ್ರದ ಕೊಳವೆ ಬಾವಿಯನ್ನ 290 ಕೊರೆಸಿದ್ದೀನಿ ಸರ್. ನೀರು ತೊಂದರೆ ಇಲ್ಲ. ಬೇಸಿಗೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ 1-2 ಸಮಸ್ಯೆ ಆಗ್ತದೆ. ಮತ್ತೆ ನಾನು ಏರು ರಸ್ತೆಯಲ್ಲಿರೋ ಜಮೀನಿನಲ್ಲಿ 3 ಕೊಳವೆ ಬಾವಿ ಕೊರೆಸಿದ್ದೀನಿ ಸರ್. ಒಂದು ಫೇಲ್ ಆದ ನಂತರ ಒಂದರಂತೆ. ಒಂದು ಕೊಳವೆ ಬಾವಿ 1 ಬಂದಿದ್ದು, ಮತ್ತೊಂದು ಕೊಳವೆ ಬಾವಿ 10 ಕೃಷಿ ಮಾಡಿದೆ. ಈಗ 3 ಕೊಳವೆ ಬಾವಿ ಈಗ 5 ಇದೆ ಸರ್. ಅದು ಇರೋ 3 ಕೊಳವೆ ಬಾವಿ ಕೇವಲ 280 ಕೊರೆಸಿದ್ದೀನಿ ಅಷ್ಟೇ. ಅದು ಒಳ್ಳೆ ನೀರು ಸಿಕ್ಕಿದೆ 280. ಕೃಷಿಯಲ್ಲಿ ನೀರಾವರಿ ಪರಿಚಯ ಆಯ್ತಂದ್ರೆ ಇಳುವರಿ ಚೆನ್ನಾಗಿ ಸಿಗುತ್ತೆ, ಮತ್ತೆ ಆರ್ಥಿಕ ಅಭಿವೃದ್ಧಿಗೂ ಅನುಕೂಲಗಳು ಆಗ್ತವಲ್ವಾ? ಹೌದು ಸರ್, ಮಳೆಯಾಶ್ರಿತ ಅಂತ ಹೇಳಿದ್ರೆ ವಾರ್ಷಿಕವಾಗಿ ಒಂದು ಬೆಳೆ ಮಾತ್ರ ಬೆಳಿತೀವಿ ನಾವು. ನೀರಾವರಿ ಅಂತ ಹೇಳಿದ್ರೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ಎರಡು ಬೆಳೆ ಅಂತೂ ಖಂಡಿತ ಬೆಳಿತೇವೆ. ಮತ್ತೆ ನಾನು ಈಗ ಹೈನುಗಾರಿಕೆಯನ್ನ ಜಾಸ್ತಿ ಅವಲಂಬಿತನಾಗಿರೋದ್ರಿಂದ ನಾನು ಬೇರೆ ಬೆಳೆ ಬೆಳೆಯೋದಕ್ಕಿಂತ ಬೇಬಿ ಕಾರ್ನ್ ಅಂತೇಳಿ ಒಂದು ಜೋಳವನ್ನ ಬೆಳಿತೇನೆ. ಸಮಯವೇ ಇಲ್ಲ ಸರ್ ಅದು. ನಾನು ವರ್ಷದಲ್ಲಿ ಒಂದು ಎಕರೆ ಜಮೀನು ಇದ್ರೆ ಅದರಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಾಲ್ಕು ಬಾರಿ ಬೆಳಿಬಹುದು. ಅದನ್ನ ಅಂದ್ರೆ ಎರಡು ತಿಂಗಳಿಗೆ ಒಂದು ಬೆಳೆ ಬರುತ್ತೆ, ಒಂದು 10 ದಿನದಲ್ಲಿ ಅದನ್ನ ಮುರಿದು ಕೊಡ್ತೇವೆ, ಆನಂತರ ಒಂದು 20 ತಿಂಗಳು ಅದನ್ನ ದನಗಳಿಗೆ ಕಡಿದು ಮೇಯಿಸ್ತೇವೆ, ಪುನಃ ಅದರಲ್ಲೇ ಮಾಡಬಹುದು. ಆ ರೀತಿ ನಮಗೆ ಮಳೆ ಆಶ್ರಿತ ಅಲ್ಲದೇನೆ ನೀರಾವರಿ ಆದ್ರಿಂದ ಅದು ತುಂಬಾ ಅನುಕೂಲ ಆಗಿದೆ ಸರ್. ಕುಶಾಲನಗರ ತಾಲೂಕಿನಲ್ಲಿ ಸುಮಾರು ಜನ ಬೇಬಿ ಕಾರ್ ಅನ್ನ ಬಳಕೆ ಮಾಡಿಕೊಂಡು ಆದಾಯವನ್ನು ಗಳಿಸ್ತಾರೆ, ಹಸುಗಳಿಗೆ ಒಳ್ಳೆ ಮೇವನ್ನು ಪಡ್ಕೊಳ್ತಿದ್ದಾರೆ ಅಲ್ವಾ? ಹೌದು ಸರ್, ಈಗ ಬೇಬಿ ಕಾರ್ನ್ ಬೆಳೆದು ಅದನ್ನ ಕಡ್ಡಿ ಮಾರೋದೇ ಒಂದು ಉದ್ಯೋಗ ಆಗಿದೆ ಸರ್. ಯಾಕೆಂತ ಹೇಳಿದ್ರೆ ಒಂದು ಎಕರೆ ಕಡ್ಡಿಗೆ 10-12 ಸಾವಿರ ರೂಪಾಯಿ ಗಂಟೆ ಮಾರಾಟ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಒಂದು 4-5 ಜನ ರೈತರು ನಮಗೆ ಅಗತ್ಯಕ್ಕಿರುವಷ್ಟು ಬೆಳ್ಕೊಳ್ತೀವಿ. ಹೆಬ್ಬಾಲೆ ಭಾಗಕ್ಕೆ ಹೋದ್ರೆ ಅವ್ರು ಯಾರು ಹೈನುಗಾರರಲ್ಲ, ಬೇಬಿ ಕಾರ್ನ ಬೆಳೆದು ಜೋಳವನ್ನು ಮಾರಿ ಬೇರೆ ಹೈನುಗಾರರಿಗೆ ಕಡ್ಡಿಯನ್ನು ಮಾರ್ತಾರೆ ಸರ್. ಈಗೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿರೋದ್ರಿಂದ ಮಡಿಕೇರಿ ಬದಿಯಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ ಸರ್, ಅವರು ಲಾರಿಯಲ್ಲಿ ಲೋಡ್ ಗಟ್ಟಲೆ ಬೇಬಿ ಕಾರ್ನ್ ಕಡ್ಡಿಯನ್ನ ಖರೀದಿ ಮಾಡಿ ತಗೊಂಡೋಗ್ತಾರೆ ಸರ್. ಮೆಕ್ಕೆಜೋಳದ ಗುಂಪಿಗೆ ಸೇರಿರುವ ಬೇಬಿ ಕಾರ್ನ್ ಅನೇಕರ ಬಾಳಿಗೆ ಒಂದು ರೀತಿ ಪುಷ್ಟಿ ನೀಡಿದೆ, ತಕ್ಕ ಮಟ್ಟಿಗೆ ವರಮಾನವನ್ನು ಕೊಡ್ತಾ ಇದೆ. ಎಷ್ಟು ಹಸುಗಳಿದಾವೆ, ಎಷ್ಟು ವರ್ಷಗಳಿಂದ ಹಸುಗಳನ್ನ ಸಾಕ್ತಾ ಇದ್ರಿ? ಸರ್, ಈಗ ನಮ್ಮಲ್ಲಿ ಪ್ರಸ್ತುತ 10 ಹಸು ಇದೆ ಸರ್. ನಾವು ಹುಟ್ಟಿದಂದಿನಿಂದ ದನಗಳ ಒಡನೆ ಬಂದಿದ್ದು, ನಾವು ಅವತ್ತಿನಿಂದ ಹಾಲು ಅನ್ನೋದು ನಮ್ಮಲ್ಲಿ ಇತ್ತು. 1981 ಗುಡ್ಡೆಹೊಸನಲ್ಲಿ ಡೈರಿ ಪ್ರಾರಂಭವಾಯಿತು. ಪ್ರಾರಂಭವಾದಾಗ ಇಲ್ಲಿ ಟಿಬೆಟಿಯನ್ಸ್ ಬಂದು ಕೃಷಿ ಮಾಡ್ತಿದ್ರು. ನಮ್ಮ ಹೊಲದ ಹತ್ರ ಕೃಷಿ ಮಾಡ್ತಿದ್ದ ಟಿಬೆಟಿಯನ್ಸ್ ನಮಗೆ HF ದನಗಳನ್ನ ಕೊಡಿಸಿದ್ರು ಸರ್, ಅವರ ಕ್ಯಾಂಪಿಂದ. ಆ ಕಾಲದಿಂದನೂ ನಾವು ಡೈರಿಗೆ ಹಾಲು ಹಾಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಬಂದಿದ್ದೀವಿ. ಹೈನುಗಾರಿಕೆಯನ್ನು ನಂಬ್ಕೊಂಡು ಅದನ್ನೇ ಒಂದು ಕಸುಬು ಮಾಡ್ಕೊಂಡಂತದ್ದು ಈಗೊಂದು 15 ವರ್ಷದಿಂದ ಸರ್. ಅಂದ್ರೆ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಹಸುಗೆ 2 ಕೆಜಿ ಫೀಡ್ ಕೊಡು, ಹುಲ್ಲು ಕೊಡು ಅಷ್ಟೇ, ಅದೊಂದು 3-4 ಲೀಟರ್ ಹಾಲು ಕೊಡ್ತಿತ್ತು, ಅಷ್ಟಕ್ಕೆ ಸೀಮಿತವಾಗಿದ್ದು. ಇತ್ತೀಚೆಗೆ ಸರ್ ನಾವು ಫೀಡಿಂಗ್ ನ ಜಾಸ್ತಿ ಕೊಡ್ತೀವಿ, ಹುಲ್ಲು ಸೀಮಿತವಾಗಿ ಕೊಡ್ತೀವಿ. ಆಗ ಒಂದು ಹಸುನಿಂದ ನಾವು 20-25 ಲೀಟರ್ ಗಂಟ ಇಳುವರಿ ತಗೊಳ್ತೇವೆ. ಹಾಗಾಗಿ ನಾ ಈಗೊಂದು 15 ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಪ್ರತಿದಿನ 80-100 ಲೀಟರ್ ಅಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದೀನಿ ಸರ್. ಈಗ ನಾನು ನಿಮ್ಮ ಈ ಪ್ರದೇಶದಲ್ಲಿ HF ಹಸುಗಳು, ಜರ್ಸಿ ಕ್ರಾಸ್ ಹಸುಗಳು ಯಾವ ಚೆನ್ನಾಗಿ ಹೊಂದ್ಕೊಳ್ತವೆ, ಯಾವ ಸೂಕ್ತ, ಅಥವಾ ಎರಡನ್ನೂ ಇಟ್ಕೊಂಡ್ರೆ ಒಳ್ಳೇದಂತ ಹೇಳ್ತೀರಾ, ಹೇಗೆ? ಸರ್, HF ಹಸುಗಳು ಜಾಸ್ತಿ ಮಳೆಯನ್ನು ತಡೆಯಲ್ಲ, ಜಾಸ್ತಿ ಬಿಸಿಲನ್ನು ತಡೆಯಲ್ಲ, ಆದ್ರೆ ನಮ್ಮ ವಾತಾವರಣಕ್ಕೆ ಸೂಕ್ತವಾಗಿ ಹೊಂದ್ಕೊಳ್ತವೆ ಮತ್ತೆ ಹೆಚ್ಚು ಹಾಲನ್ನು ಇಳುವರಿ ನೀಡ್ತವೆ. ಆದರೆ ಅವರಲ್ಲಿ ಡಿಗ್ರಿ ಮತ್ತು ಫ್ಯಾಟ್ ಕಡಿಮೆ. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಸುಗಳನ್ನ ಸಾಕಬೇಕು ಅಂತ ಇರೋರು HF ಒಂದು 4 ಇದ್ರೆ 1-2 ಜರ್ಸಿ ಮತ್ತು ಸಿಂಧಿ ಇವನ್ನ ಮಿಶ್ರವಾಗಿ ಸಾಕಬೇಕು. ಮಿಶ್ರವಾಗಿ ಸಾಕಿದಾಗ ಫ್ಯಾಟ್ ಮತ್ತು ಡಿಗ್ರಿ ನಿರ್ವಹಣೆ ಆಗುತ್ತೆ ಸರ್. ಅದರಿಂದ ಎಲ್ಲಾ ತಳಿಗಳು ಇಲ್ಲಿ ಹೊಂದ್ಕೊಳ್ತೇವೆ, ಸಮಸ್ಯೆ ಏನಿಲ್ಲ. ಹಸುಗಳಿಗೆ ಮೇವಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರಿ? ಬೇಬಿ ಕಾರ್ನ್ ಅನ್ನ ಬೆಳಿತೀನಿ ಸರ್ ನಾನು ವರ್ಷ ಇಡೀ. ತೀರಾ ಇಲ್ಲದಂತ ಸಂದರ್ಭದಲ್ಲಿ ನಾನು ಅಕ್ಕಪಕ್ಕದಲ್ಲಿ ಬೇಬಿ ಕಾರ್ನ್ ಬೆಳೆದಿರೋ ಹತ್ರ ಖರೀದಿ ಮಾಡ್ತೀನಿ, ಜೊತೆಗೆ ಒಣಹುಲ್ಲನ್ನು ನಾನು ಖರೀದಿ ಮಾಡಿ ಇಟ್ಕೊಂಡಿರ್ತೀನಿ, ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಬಳಸ್ತೇನೆ. ನೇಪಿಯರ್ ಹುಲ್ಲನ್ನ ಬಹಳ ಜನ ಬೆಳ್ಕೊಳ್ಳೋದಿದೆ, ಬಳಕೆ ಮಾಡ್ಕೊಳ್ಳೋದಿದೆ, ಏನಂತೀರಿ ಸರ್? ಹೌದು, ನಮ್ಮಲ್ಲಿ ತುಂಬಾ ಜನ ನೇಪಿಯರ್ ಹುಲ್ಲನ್ನು ಹಾಕಿದ್ದಾರೆ ಸರ್. ಆದ್ರೆ ನಾನು ಹಾಕಿಲ್ಲ ಸರ್, ಯಾಕೆಂತ ಹೇಳಿದ್ರೆ ಮೇವಿಗೆ ಮಾತ್ರ ಬಳಕೆ ಆಗುತ್ತೆ. ಈ ಬೇಬಿ ಕಾರ್ನ್ ಬೆಳೆದಾಗ ಸರ್ ನಮಗೆ ಜೋಳದಲ್ಲಿ ಒಂದು ಲಾಭವೂ ಸಿಗುತ್ತೆ, ಪ್ಲಸ್ ದನಗಳಿಗೆ ಮೇವು ಆಗುತ್ತೆ, ಎರಡೂ ರೀತಿಯಲ್ಲಿ ಅದು ಲಾಭದಾಯಕವಾದ್ರಿಂದ ನಾನು ಹುಲ್ಲು ಹಾಕ್ಲಿಕ್ಕೆ ಹೋಗಿಲ್ಲ. ನಾನು ಬೇಬಿ ಕಾರ್ನ್ನೇ ಹೆಚ್ಚಿನ ಇದರಲ್ಲಿ ಬೆಳ್ಕೊಂಡು ಬಂದು ದನಗಳಿಗೆ ಮೇವನ್ನು ಮಾಡ್ಕೊಳ್ತೇನೆ ಸರ್. ನೇಪಿಯರು ಯಾಕೋ ನಿಮಗೆ ಇಷ್ಟ ಆಗಿಲ್ಲ, ಬೇಬಿ ಕಾರ್ನ್ ನಿಮಗೆ ಹಿಡಿಸಿದೆ, ಅದು ಅನುಕೂಲನು ಮಾಡಿಕೊಟ್ಟಿದೆ ಅಂತ ಹೇಳ್ತೀರಾ? ಹೌದು ಸರ್, ಯಾಕೆಂತ ಹೇಳಿದ್ರೆ ಇದು ಆರ್ಥಿಕವಾಗೂ ಲಾಭದಾಯಕ, ಅದರಿಂದ ನಾನು ಜೋಳವನ್ನೇ ಬೆಳ್ಕೊಂಡು ಬಂದಿದ್ದೀನಿ ಸರ್. ಒಣ ಹುಲ್ಲು ಮತ್ತು ಹಸಿ ಹುಲ್ಲು ಹೇಗೆ, ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ, ಅಥವಾ ಯಾವಾಗ ಕೊಡ್ತೀರಿ, ಹೀಗೆ ಕೊಡ್ಬೇಕಂತ ಅನ್ಕೊಂಡು ನಿಮ್ಮ ಅನುಭವ ಏನ್ ಹೇಳುತ್ತೆ ಸರ್? ದಿನನಿತ್ಯ ಒಣ ಹುಲ್ಲನ್ನು ಕೊಡೋದಿಲ್ಲ, ಯಾವಾಗ ಹಸು ಮೇವು ಕೊರತೆ ಆಗ್ತದೆ ಆಗ ಮಾತ್ರ ನಾನು ಒಣ ಹುಲ್ಲನ್ನು ನೀಡೋದು. ನಾನು ಹಸುಗಳಿಗೆ ಅಷ್ಟೇ ಸರ್, ದಿನಕ್ಕೆ ಒಂದು ಬಾರಿ ಮಾತ್ರ ಮೇವನ್ನು ಪೂರೈಸೋದು. ಬೆಳಿಗ್ಗೆ ನಾವು ದಿನನಿತ್ಯ 5 ಗಂಟೆಗೆ ಹೇಳ್ತೇವೆ, 5 ಗಂಟೆಗೆ ಎದ್ದು ದನಗಳಿಗೆ ಒಂದು ಸರಿ ಫೀಡ್ ಕೊಡ್ತೇವೆ ಸರ್. ಫೀಡ್ ಕೊಟ್ಟು ಹಾಲು ಕರೆದಾಗಬೇಕಾದ್ರೆ 7 ಗಂಟೆ ಆಗುತ್ತೆ, ಯಾಕಂದ್ರೆ ನಾನು 7 ಗಂಟೆಗೆ ಶಾರ್ಪ್ ಡೈರಿಗೆ ಹೋಗ್ಲೇಬೇಕು. ಅದರಿಂದ 7 ಗಂಟೆಗೆ ಹಾಲು ಕರೆದು ಡೈರಿಗೆ ಹೋದ್ರೆ ಅವು 10 ಗಂಟೆ ಮಲಗಿರ್ತವೆ ಸರ್. 10 ಗಂಟೆಗೆ ಬಂದು ಮತ್ತೊಂದು ಬಾರಿ ಅವನ್ನೆಲ್ಲ ತೊಳೆದು ಮೇವು ನೀಡಿದ್ರೆ ಇನ್ನೊಂದು 2 ಗಂಟೆ ತನಕ ಮೇಯ್ತೇವೆ ಸರ್. ಆಮೇಲೆ 4 ಗಂಟೆಗೆ ನಾವು ಪುನಃ ಫೀಡ್ ಕೊಡ್ತೇವೆ. 4 ಗಂಟೆಗೆ ಫೀಡ್ ಕೊಟ್ಟು ಕರು ಬಿಟ್ರೆ ಮತ್ತೇನು ಮೇವು ಕೊಡೋದಿಲ್ಲ ಸರ್. ನಾವು ಹೊರಗಡೆ ಬಿಟ್ಟು ಮೇಯಿಸೋದಿದೆಯಾ ಅಥವಾ ಸಂಪೂರ್ಣವಾಗಿ ಕಟ್ಟಿ ಮೇಯಿಸ್ತೀರಾ, ಹೇಗೆ? ಸಂಪೂರ್ಣವಾಗಿ ಕಟ್ಟಿ ಮೇಯಿಸ್ತೇವೆ ಸರ್, ನಾವು ಹೊರಗಡೆ ಬಿಡೋದೇ ಇಲ್ಲ. ಕೊಟ್ಟಿಗೆಗೆ ಮ್ಯಾಟ್ ಎಲ್ಲ ಹಾಕೊಂಡಿದೀವಿ ನಾವು, ಒಕ್ಕೂಟದಿಂದ ಅದೆಲ್ಲ ಅನುಕೂಲತೆ ಸಿಕ್ಕಿದೆ, ನಾವು ಹೊರಗಡೆ ಬಿಡೋದೇ ಇಲ್ಲ ಸರ್. ಕಟ್ಟಾಕಿ ಮೇಯಿಸ್ತೀವಿ ಸರ್. ನಿಮ್ಮ ಸೊಸೈಟಿಯಿಂದ ಮ್ಯಾಟ್ಗಳನ್ನ ವಿತರಣೆ ಮಾಡಿದ್ರೆ ಅಥವಾ ಅವರವರ ರೈತರೇ ಪಡೆದುಕೊಂಡಿದ್ದಾರೆ ಹೇಗೆ? ಇಲ್ಲ ಸರ್, ನಮ್ಮ ಸೊಸೈಟಿಯಿಂದ ಯಾರಿಗೂ ನಾವು ಮ್ಯಾಟ್ ವಿತರಣೆ ಮಾಡಲಿಲ್ಲ ಸರ್. ಒಕ್ಕೂಟದಿಂದ ವರ್ಷಕ್ಕೆ ಇಂತಿಷ್ಟು ಮ್ಯಾಟ್ ಅಂತೇಳಿ ಈಗ 2 ವರ್ಷದಿಂದ ಪೂರೈಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಳೆದ ಬಾರಿ ಒಂದು 10 ಮ್ಯಾಟ್ ಕೊಟ್ಟಿದ್ರು, ಅದನ್ನ ಕೆಲವರು ತಗೊಂಡಿದ್ರು. ಈ ಬಾರಿಯೂ ಒಂದು 20 ಮ್ಯಾಟ್ಗಳನ್ನ ಕೊಟ್ಟಿದ್ದಾರೆ ನಮ್ಮ ಸೊಸೈಟಿಗೆ. ಅದನ್ನು ಯಾರ್ಯಾರು ಎಷ್ಟೆಷ್ಟು ಬೇಕು ಅಂತೇಳಿ ಬೇಡಿಕೆ ಸಲ್ಲಿಸಿ ಆ 20 ಮ್ಯಾಟ್ನ ಹಂಚಿಕೆ ಮಾಡಿದ್ದೀವಿ. ಮತ್ತೆ ನಾವು ಒಕ್ಕೂಟದಿಂದನೂ ಆ ಸೌಲಭ್ಯವನ್ನು ಸಿಕ್ಕಿದಾಗ ಪಡ್ಕೊಂಡಿದ್ವಿ, ಮತ್ತು ವೈಯಕ್ತಿಕವಾಗಿ ಇಲ್ಲಿ ಖರೀದಿ ಮಾಡಿದ್ವಿ, ಹಾಗಾಗಿ ನಾವು ಬಳಸ್ತಾ ಇದೀವಿ ಸರ್. ಸರಾಸರಿ ದಿನಕ್ಕೆ ಎಷ್ಟು ಹಾಲು ಸಿಗ್ತಾ ಇದೆ ಡೈರಿಗೆ, ಹಾಲು ಎಷ್ಟು ಹಾಕ್ತಾ ರೀ? ಸರ್, ನಾನೀಗ 80 ಲೀಟರ್ ಪ್ರತಿದಿನ ಪೂರೈಸ್ತಾ ಇದ್ದೀನಿ. ಗರಿಷ್ಠ 100-110 ಲೀಟರ್ ಗಂಟೆ ತಲುಪಿದ್ದೀನಿ. 80 ಲೀಟರ್ ಸರಾಸರಿ ಹಾಕೊಂಡು ಬರ್ತಾ ಇದ್ದೀನಿ ಸರ್. ನಾನು ಹೈನುಗಾರಿಕೆಯಿಂದ ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗಿದ್ರಿ ಅಂತ ಅನಿಸ್ತಾ ಇದಲ್ವಾ? ಖಂಡಿತ ಸರ್. ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಇವತ್ತು ನಮ್ಮ ಜೀವನ ಇರ್ಬೋದು, ಎಲ್ಲವೂ ಹೈನುಗಾರಿಕೆಯಿಂದ ನಾವು ಸಾಧಿಸಿರೋದು ಸರ್. ಖಂಡಿತವಾಗ್ಲೂ ಅದ್ರ ಬಗ್ಗೆ ಆತ್ಮತೃಪ್ತಿ ಇದೆ ನಮಗೆ. ಹಾಲು ಸಿಗುತ್ತೆ, ಈ ಕಡೆ ಕರುಗಳ ಮಾರಾಟ, ಸಗಣಿಯ ಬಳಕೆ, ಈ ರೀತಿ ಹೈನುಗಾರಿಕೆಯಿಂದ ಅನುಕೂಲಗಳು ಆದಾಯ ಆಗ್ತವೆ. ಇನ್ನು ವಿಸ್ತರಿಸುವ ಆಲೋಚನೆ ಇದೆಯಾ ಅಥವಾ ಇಷ್ಟರಲ್ಲೇ ನಿರ್ವಹಿಸಿಕೊಂಡು ಹೋಗೋ ಆಲೋಚನೆಯಿಂದ ಹೋಗ್ತದೆ ಹೇಗೆ? ವಿಸ್ತರಿಸುವ ಆಲೋಚನೆ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ನಮಗೂ ಈಗ 51 ವರ್ಷ, ಅದರ ಆಯಾಸ ಈಗ ಗೊತ್ತಾಗ್ತದೆ. ಇಷ್ಟು ದಿನ ನಮಗೆ ಅದರ ಕಷ್ಟ ಗೊತ್ತಾಗಿಲ್ಲ, ಈಗ ತುಂಬಾ ಆಯಾಸದ ಕೆಲಸ ಸರ್. ಹಾಗಾಗಿ ವಿಸ್ತರಿಸುವ ಆಲೋಚನೆ ಇಲ್ಲ, ಇದನ್ನೇ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ನಡೆಸಿಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ ಸರ್. ಮನೆಯಲ್ಲಿ ಯಾರ್ಯಾರಿದ್ರಿ ಕೃಷಿ ಕೆಲಸ ಮಾಡ್ಲಿಕ್ಕೆ, ಹಸುಗಳ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ? ನಾನು ಮತ್ತು ನನ್ನ ಪತ್ನಿ ಸರ್. ಮಗ ಹೊರಗಡೆ ಓದ್ತಾ ಇದ್ದಾನೆ, ಅವನು ಬಂದ ದಿನಗಳಲ್ಲೇ ನೆರವು ನೀಡ್ತಾನೆ. ಮಗಳು ಮದುವೆ ಆಗಿದ್ದಾಳೆ, ನಾವಿಬ್ರೆ ಈ ಕೆಲಸವನ್ನು ನಿರ್ವಹಿಸ್ತೀವಿ ಸರ್. ಕಾರ್ಮಿಕರು ಅಥವಾ ಆಳು ಕಾಳುಗಳನ್ನು ಉಪಯೋಗಿಸಿಕೊಳ್ತೀರಾ? ಇಲ್ಲ ಸರ್, ಬಳಕೆ ಮಾಡಿಲ್ಲ. ಹಸುಗಳಿಗೆ ಮೇವನ್ನು ಕೊಡ್ತೀರಲ್ಲ, ಕತ್ತರಿಸಿಕೊಡ್ತೀರಾ ಅಥವಾ ಹಾಗೆ ಕೊಡ್ತೀರಾ? ಸರ್, ಈ ಮೇವನ್ನ ನೀಡುವಾಗ ನಾವು ಯಥೇಚ್ಛವಾಗಿ ಅವ್ರ ಮುಂದೆ ಕೊಟ್ಟಾಗ ಅದನ್ನ ವೇಸ್ಟ್ ಮಾಡ್ತವೆ. ಅವಕ್ಕೆ ಸೀಮಿತವಾಗಿ ಒಂದ್ ದಿನಕ್ಕೆ ಇಷ್ಟು ಬೇಕು ಅನ್ನೋ ಒಂದು ನಿರ್ದಿಷ್ಟವಾಗಿ ಅವಕ್ಕೆ ಪೂರೈಸಿದಾಗ ಹಾಳು ಮಾಡೋದಿಲ್ಲ. ನನ್ನಲ್ಲಿ ಈಗಲೂ ಚಾಪ್ ಕಟ್ರಿ ಇದೆ, ಅವು ತುಂಬಾ ಹಾಳು ಮಾಡ್ತವೆ ಅಥವಾ ಮೇವು ಸ್ವಲ್ಪ ಒಣಗಿದೆ ಅಂತ ಹೇಳುವಾಗ ಅದನ್ನ ಕತ್ತರಿಸಿ ಕೊಡ್ತೀವಿ ಸರ್. ಪ್ರಾರಂಭದ ಹಂತದಲ್ಲಿ ಒಂದು 15-20 ದಿನ ಏನು ನಾವು ಕಡ್ಕೊಂಡು ಬರ್ತೀವಿ ಹಾಗೆ ಕೊಡ್ತೀವಿ, ಅದು ವೇಸ್ಟ್ ಮಾಡೋದಿಲ್ಲ, ತಿಂತವೆ. ಕೊನೆ ಕೊನೆಗೆ ಒಣಗ್ತಾ ಬಂದಾಗ ಸ್ವಲ್ಪ ವೇಸ್ಟ್ ಮಾಡ್ತವೆ, ಆಗ ಚಾಪ್ ಕಟ್ರಿ ಕೊಟ್ಟು ಕಟ್ ಮಾಡಿ ಹಾಕ್ತೀವಿ ಸರ್. ಮನುಷ್ಯರಿಗೂ ಅಷ್ಟೇ ಪ್ರಾಣಿಗಳಿಗೆ ಅಷ್ಟೇ, ಚೆನ್ನಾಗಿ ಸಿಕ್ಕರೆ ಅದಕ್ಕೆ ಬೆಲೆನೇ ಇರಲ್ಲ, ಕಡಿಮೆ ಇದ್ದಾಗಲೇ ಅದಕ್ಕೆ ಪ್ರಾಮುಖ್ಯತೆ. ಹೀಗಾಗಿ ಅವುಗಳ ಒಂದು ಬೇಡಿಕೆನ ಗಮನಿಸಿಕೊಂಡು ಪೂರೈಕೆ ಮಾಡ್ತಾ ಇದ್ದ ಒಳ್ಳೇದೆ. ನೀರನ್ನ ದಿನಕ್ಕೆ ಎಷ್ಟು ಸಾರಿ ಕುಡಿಸ್ತೀರಿ ಅಥವಾ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ದಿನಕ್ಕೆ 2 ಬಾರಿ ನಾವು ದನಗಳನ್ನೆಲ್ಲ ತೊಳಿತೇವೆ ಸರ್. ಬೆಳಿಗ್ಗೆ ಹಾಲು ಕರಿಯಕ್ಕೆ ಮುಂಚೆ 1 ಬಾರಿ ತೊಳೆದು ಫೀಡ್ ಕೊಟ್ಟು ಆಗೊಂದ್ಸರಿ ನೀರು ತೋರಿಸ್ತೇವೆ. ಸಂಜೆ ನಾವು ಹಾಲು ಕರಿಯಕ್ಕೆ ಮೊದಲು 3:30-4 ಗಂಟೆ ಸಮಯದಲ್ಲಿ 1 ಬಾರಿ ದನಗಳನ್ನೆಲ್ಲ ತೊಳಿತೇವೆ, ಕೊಟ್ಟಿಗೆಯನ್ನು ತೊಳಿತೇವೆ, ಆಗ ಒಂದು ಸರಿ ನೀರನ್ನು ತೋರಿಸ್ತೇವೆ ಸರ್. ಅವಶ್ಯ ಇದ್ದ ಹಸುಗಳು ಕುಡಿತವೆ, ಹಸಿರು ಮೇವು ತಿಂದಾಗ ನೀರನ್ನು ಕಡಿಮೆ ಕುಡಿತವೆ, ಒಣಮೇವು ತಿಂದಾಗ ಸ್ವಲ್ಪ ಜಾಸ್ತಿ ಕುಡಿತವೆ. 2 ಸಮಯದಲ್ಲಿ ನಾವು ನೀರನ್ನು ತೋರಿಸ್ತೇವೆ. ಅದಕ್ಕೆ ಇರುವಂತ ವ್ಯವಸ್ಥೆಯನ್ನ ಕೊಳವೆ ಬಾವಿಯಿಂದ ಲೈನ್ ಮಾಡ್ಕೊಂಡಿದೀವಿ, ಮೋಟರ್ ಆನ್ ಮಾಡಿ ನಾವು ಎಲ್ಲದಕ್ಕೂ ಬಕೆಟ್ ಇಟ್ಟು ನೀರು ಕೊಡ್ತೇವೆ ಸರ್. ಇತ್ತೀಚೆಗೆ ನೀರು ಕೊಡೋದ್ರಲ್ಲಿನೂ ಏನೇನೋ ತಾಂತ್ರಿಕತೆಗಳು ರೂಪುಗೊಂಡಿದ್ದಾವೆ, ಆಹಾರ ಪೂರೈಕೆಯಲ್ಲಿ ಮತ್ತಿತರ ಸಂಗತಿಗಳಲ್ಲಿನೂ ಒಂದ್ ರೀತಿಯಲ್ಲಿ ತಂತ್ರಜ್ಞಾನ ಸುಧಾರಣೆ ಆಗಿರೋದ್ರಿಂದ ಅನುಕೂಲಗಳನ್ನ ಕೆಲವೊಬ್ರು ಚೆನ್ನಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಕೊಟ್ಟಿಗೆ ತುಳಿದ ನೀರು, ಸಗಣಿ, ಗಂಜಲ ಒಂದ್ ಕಡೆಗೆ ಹೋಗಿ ಅದು ಮತ್ತೆ ಕೃಷಿಗೆ ಬಳಕೆ ಆಗೋ ರೀತಿಯಲ್ಲಿ ಕೆಲವೊಬ್ರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನೀವು ಹೇಗೆ ಕ್ರಮ ಕೈಗೊಂಡಿದ್ದೀರಿ? ಸರ್, ಕೊಟ್ಟಿಗೆ ತುಳಿದ ನೀರು ನೇರವಾಗಿ ಗದ್ದೆಗೆ ಹೋಗುತ್ತೆ ಸರ್. ಭತ್ತದ ಗದ್ದೆಗೆ ಹೋಗೋದ್ರಿಂದ ಏನು ಕಾಂಪೋಸ್ಟ್ ಉಂಟು ಅದು ಗದ್ದೆಗೆ ನೇರವಾಗಿ ಸೇರುತ್ತೆ. ಸಗಣಿಯನ್ನ ನಾವು ಬೇರೆ ಹಾಕೊಳ್ತೀವಿ ಸರ್, ಜೊತೆಗೆ ಗೋಬರ್ ಗ್ಯಾಸ್ ಇದೆ ನಮ್ಮಲ್ಲಿ, ಅಡಿಗೆಗೂ ಸಹ ನಾವು ಬಳಸ್ತೀವಿ ಅದನ್ನ. ಗೋಬರ್ ಗ್ಯಾಸ್ ಇರೋದ್ರಿಂದ ಅದರ ಸ್ಲರಿಯನ್ನು ಮತ್ತು ನಾವು ನೇರವಾಗಿ ತೆಗೆದಾಕಿದ ಸಗಣಿಯನ್ನು ಎರಡು ಮಿಕ್ಸ್ ಮಾಡಿ ಎಲ್ಲವನ್ನು ನಮ್ಮ ಜಮೀನಿಗೆ ಬಳಸ್ತೀವಿ ಸರ್. ನಾನು ಸಗಣಿಯನ್ನ ಯಾವ ವರ್ಷನೂ ಮಾರೋದಿಲ್ಲ. ಅತಿ ಯಥೇಚ್ಛವಾದ ವರ್ಷ ನಾನು ಎಲ್ಲೋ 1 ವರ್ಷ ಇದುವರೆಗೆ ಮಾರಿರ್ಬೋದಷ್ಟೇ ಸಗಣಿ ಮಾರೋದಿಲ್ಲ, ಎಲ್ಲಾ ಸಗಣಿಯನ್ನು ನಾನು ಜಮೀನಿಗೆ ಹಾಕ್ತೇನೆ. ನಾನು 10 ಹಸುಗಳಿಂದ ಎಷ್ಟು ಗೊಬ್ಬರ ಸಿಕ್ಕಂತಾಗುತ್ತೆ ನಿಮಗೆ? ಒಂದು 35-40 ಗಾಡಿ ಗೊಬ್ಬರ ಸಿಗುತ್ತೆ ಸರ್ ನಮಗೆ ವಾರ್ಷಿಕವಾಗಿ. ಗಾಡಿ ಅಂದ್ರೆ ಎತ್ತಿನ ಗಾಡಿ, ಟ್ರಾಕ್ಟರ್ ಹೇಗೆ? ಟ್ರಾಕ್ಟರ್, ಒಂದು 40 ಟ್ರಾಕ್ಟರ್ ಗೊಬ್ಬರ ಆಗುತ್ತೆ. 1 ಎಕರೆ ಜಮೀನ್ ಇದೆ, ಎಲ್ಲವನ್ನ ಇಲ್ಲೇ ಬಳಸ್ಕೊಳ್ತೇನೆ. ಕೃಷಿಗೆ ಹೈನುಗಾರಿಕೆ ಬಹಳ ಪೂರಕವಾದ ಸಂಗತಿ, ತಪ್ಪದೆ ಈ ನಿಟ್ಟಿನಲ್ಲಿ ಗಮನ ಹರಿಸಿರೋರು ಇದಾರೆ, ಏನಂತೀರಿ? ಹೌದು ಸರ್, ತುಂಬಾ ಜನ ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ಬಂದು ಉತ್ತಮವಾಗಿ ಅದನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರೋರನ್ನ ಕಾಣ್ತಾ ಇದೀವಿ ಸರ್. ಹೈನುಗಾರಿಕೆಯಲ್ಲಿ 16 ವರ್ಷಗಳಿಂದ ನೀವು ಯಶಸ್ವಿಯಾಗಿ ಸಾಗಿದಿರಿ, ಏನು ನಿಮ್ಮ ಗುಟ್ಟು? ಶ್ರಮ ಬೇಕು, ಶ್ರಮ ಇದ್ರೆ ಮಾತ್ರ ಹೈನುಗಾರಿಕೆ. ಯಾಕೆ ಅಂತ ಹೇಳಿದ್ರೆ ಹೈನುಗಾರಿಕೆ ಮಾಡಿದ್ಮೇಲೆ ಎಲ್ಲಿಯೂ ಹೋಗುವಾಗಿಲ್ಲ, ಬರುವಾಗಿಲ್ಲ, ದಿನನಿತ್ಯ ಅದ್ರ ಹಿಂದೆನೆ ಇರಬೇಕು. ತುಂಬಾ ಶ್ರಮ ಇದೆ, ಶ್ರಮ ಹಾಕಿದ್ರೆ ಅದಕ್ಕೆ ತಕ್ಕ ಪ್ರತಿಫಲನೂ ಸಿಗುತ್ತೆ. ಶ್ರಮದ ಜೊತೆಗೆ ಜಾಣತನ ಬೇಕು. ಸುಮ್ಮನೆ ಅಧಿಕವಾಗಿ ಖರ್ಚುಗಳನ್ನ ಮಾಡ್ಕೊಂತ ಹೋದ್ರೆ ಸಿಗುವ ಹಾಲಿನಲ್ಲಿ ಉಳಿತಾಯ ಆಗುದಿಲ್ಲ. ಎಲ್ಲಿ ಏನು ಕಡಿಮೆ ಮಾಡಬೇಕು, ಎಲ್ಲಿ ಯಾವುದನ್ನ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹಸುಗಳ ಆರೋಗ್ಯವನ್ನು ಗಮನಿಸ್ತಾ ವ್ಯತ್ಯಾಸ ಆಗದಂತೆ ಗಮನಿಸ್ತಾ ಇದ್ರೆ ಒಳ್ಳೇದೇ ಅಲ್ವಾ? ಹೌದು ಸರ್. ಇತ್ತೀಚಿನ ದಿನಗಳಲ್ಲಿ ಹಾಲಿಗೆ ಸ್ವಲ್ಪ ಬೆಲೆ ಇರೋದ್ರಿಂದ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಒಂದು 10 ಹಸು ಸಾಕಿದ್ರೆ ವರ್ಷಕ್ಕೆ ಸರ್ಕಾರಿ ಸಹಾಯಧನವೂ ಸೇರಿ, ಸರ್ಕಾರ ಈಗ 5 ರೂಪಾಯಿ ಕೊಡ್ತಾ ಇದೆ ಒಂದು ಲೀಟರ್ಗೆ, ಎಲ್ಲವೂ ಸೇರಿ ಒಂದು 3-4 ಲಕ್ಷ ಲಾಭವನ್ನ ನೋಡಬಹುದು ಅಂತ ನನ್ನ ಭಾವನೆ. ನಾನು ಅಷ್ಟೇ 4-5 ಲಕ್ಷ ಲಾಭವನ್ನ ನಾನು ಪ್ರತಿ ವರ್ಷ ನೋಡ್ತೇನೆ. ಆಳು ಕಾಳುಗಳನ್ನ ಇಟ್ಕೊಂಡ್ರೆ ಏನೇನೋ ವ್ಯತ್ಯಾಸ ಆಗ್ತವೆ, ಬರೋ ಆದಾಯದಲ್ಲೇನೋ ಕಡಿತವಾಗ್ತದೆ, ತೊಂದರೆಗಳು ಸಮಸ್ಯೆಗಳು ಇದ್ದೇ ಇರ್ತವೆ. ನೀವೇ ಭಾಗಿಯಾಗುವುದರಿಂದ ಅನುಕೂಲಗಳನ್ನ ಹೆಚ್ಚೆಚ್ಚು ಕಾಣಬಹುದು ಮತ್ತು ಬಹಳ ವರ್ಷಗಳ ಕಾಲ ವ್ಯವಸ್ಥೆ ಮುಂದುವರಿತಾ ಹೋಗ್ತದೆ. ಏನು ಬಹಳ ಮುಖ್ಯವಾದ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಂತ ಹೇಳ್ತೀರಿ ಹೈನುಗಾರಿಕೆಯಲ್ಲಿ? ಸರ್, ನಾವು ದಿನನಿತ್ಯ ಅವರೊಡನೆ ಸಂಪರ್ಕದಲ್ಲಿ ಇರೋದ್ರಿಂದ ಅವಕ್ಕೆ ಆರೋಗ್ಯದ ಸಮಸ್ಯೆ ಆಗಿದ್ದು ನಮಗೆ ಮುಂಚಿತವಾಗಲೇ ಗೊತ್ತಾಗುತ್ತೆ. ಸರ್, ಹೈನುಗಾರಿಕೆಯಲ್ಲಿ ಮೇಜರ್ ತೊಂದರೆ ಅಂತ ಹೇಳಿದ್ರೆ ಕೆಚ್ಚಲು ಬಾವು ಸರ್. ದಿನನಿತ್ಯ ನಾವೇ ಅವರ ಸಂಪರ್ಕದಲ್ಲಿ ಇರೋದ್ರಿಂದ ನಮಗೆ ಅದು ಪ್ರಾರಂಭದ ಹಂತದಲ್ಲೇ ಗೊತ್ತಾಗುತ್ತೆ, ಅದರಿಂದ ಅದು ಸಮಸ್ಯೆ ಆಗಿ ಕಂಡು ಬರೋದಿಲ್ಲ ನಮಗೆ. ಯಾಕೆಂದ್ರೆ ಪ್ರಾರಂಭಿಕ ಹಂತದಲ್ಲೇ ನಾವೇ ಮೆಡಿಸಿನ್ ಮಾಡ್ಕೊಳ್ತೇವೆ, ಅದು ವಿಪರೀತಕ್ಕೆ ಹೋದ್ರೆ ಮಾತ್ರ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು. ಯಾಕೆಂದ್ರೆ ನಾವು ತುಂಬಾ ವರ್ಷದಿಂದ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಏನು ಮದ್ದು ಮಾಡಬೇಕು ಅಂತೇಳಿ ನಾವು ಯಾವಾಗ್ಲೂ ಕೆಲವು ಔಷಧಗಳನ್ನ ಮನೇಲಿ ಸ್ಟಾಕ್ ಇಟ್ಕೊಂಡಿರ್ತೀವಿ, ಅದನ್ನ ಪೂರೈಸಿಕೊಂಡು ನಾವು ನಿರಂತರ ಸಂಪರ್ಕದಲ್ಲಿರೋದ್ರಿಂದ ಈ ಸಮಸ್ಯೆಯನ್ನ ಪರಿಹರಿಸಿಕೊಳ್ಬಹುದು ಅಂತ ನನ್ನ ಭಾವನೆ. 16 ವರ್ಷಗಳಿಂದ ನಿಮ್ಮ ಹಸುಗಳಿಗೆ ಕೆಚ್ಚಲು ಬಾವು ಬಂದಿರೋದಿದೆಯಾ? ಇದೆ ಸರ್, ಬಂದೇ ಬರುತ್ತೆ ಸರ್. ಹೇಗೆ ನೋಡಿದ್ರು ಕೆಚ್ಚಲು ಬಾವು ಅನ್ನೋದು ಖಂಡಿತ ಬರುತ್ತೆ ಸರ್. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಕಿಟ್ ಮಾಡಿದರೆ ಸರ್ ಒಕ್ಕೂಟದಿಂದ, ಕರು ಬಿಟ್ಟಾದ್ಮೇಲೆ ಅದನ್ನ ಸ್ಪ್ರೇ ಮಾಡಿದ್ರೆ ಕೆಚ್ಚಲು ಬಾವು ಬರೋದಿಲ್ಲ, ನಿಯಂತ್ರಣಕ್ಕೆ ಬರುತ್ತೆ ಅಂತ. ಇದುವರೆಗೆ ಬಳಕೆ ಮಾಡಿಲ್ಲ ನಾನು. ಒಂದು ಕಿಟ್ ಬಂದಿದೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂತೇಳಿ. ಕೆಚ್ಚಲು ಬಾವು ಇಲ್ಲೆಲ್ಲ ಗುಡ್ಡೆ ಹೊಸೂರು, ಬಸವನಹಳ್ಳಿ, ಕುಶಾಲನಗರ ಸುತ್ತಮುತ್ತ ಗಮನಿಸಿದ್ರೆ ಹೆಚ್ಚ ಹಸುಗಳಿಗೆ ಹೆಚ್ಚ, ಜರ್ಸಿ ಹಸುಗಳಿಗೆ ಹೆಚ್ಚ, ಹೇಗೆ? ಹೆಚ್ಚಿನ ಇಳುವರಿ ಕೊಡುವಂತ ಹಸುಗಳಲ್ಲಿ ಸಾಮಾನ್ಯವಾಗಿ ಬರುವಂತ ಒಂದು ಕಾಯಿಲೆ ಸರ್ ಇದು. ಯಾವ ಹಸುಗಳ ಮೊಲೆ ತೊಟ್ಟು ತುಂಬಾ ಸ್ಮೂತ್ ಇರುತ್ತೆ ಅವಕ್ಕೆ ಬೇಗ ಅಟ್ಯಾಕ್ ಆಗುತ್ತೆ ಸರ್. ಇದು ಮೊಲೆ ತೊಟ್ಟು ಯಾವ ದನಗಳಲ್ಲಿ ಒರಟಾಗಿರುತ್ತೆ ಅವಕ್ಕೆ ಅಷ್ಟು ಬರೋದಿಲ್ಲ ಈ ಕಾಯಿಲೆ. ಹಾಲು ಕರೀಲಿಕ್ಕೆ ಸುಲಭ ಯಾವ್ದಾಗುತ್ತೋ ಅದಕ್ಕೆ ಈ ಕಾಯಿಲೆ ಅಟ್ಯಾಕ್ ಆಗುತ್ತೆ. ಮಿಷಿನ್ ನಿಂದ ಹಾಲು ಕರಿತಾ ಹೋದ್ರೆ ಕೆಚ್ಚಲು ಬಾವು ಬರೋ ಸಾಧ್ಯತೆ ಇದೆ ಅಂತ ಮಾತಾಡೋದಿದೆ, ಏನಂತೀರಿ? ಸತ್ಯ ಸರ್, ಅದು ನಾನು 2 ಮಿಷಿನ್ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಮಿಷಿನ್ ಅಲ್ಲಿ ಕರಿತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಿಷಿನ್ ಬಿಚ್ಚಿದ ಮೇಲೆ ಒಂದು ಸರಿ ಕೈ ಆಡಿಸಿ ಉಳಿಕೆ ಹಾಲನ್ನ ಕರಿಬೇಕು ಅಂತ ಇದೆ. ನಾವೇನ್ ಮಾಡ್ತೀವಿ, ನಮ್ಮ ದಿನನಿತ್ಯ ಜನರೇಟರ್ದಲ್ಲಿ ಅದನ್ನ ಬಿಡ್ತೀವಿ, ನಾಳೆ ಕರೆದ್ರಾಯ್ತು ಇವತ್ತು ಬೇಡ ಅನ್ನ. ಮತ್ತೆ ಮಿಷಿನ್ ಹಾಕೋದ್ರಿಂದ ಆ ಕೆಚ್ಚಲು ಬಾವು ಅನ್ನೋದು ಅಂತಿಮ ಹಂತಕ್ಕೆ ಹೋದಾಗ್ಲೇ ನಮಗೆ ಗೊತ್ತಾಗೋದು, ಪ್ರಾರಂಭಿಕ ಹಂತದಲ್ಲಿ ಗೊತ್ತಾಗಲ್ಲ. ಅದೇ ನಾವು ಕೈಲಿ ಕರಿತಾ ಇದ್ರೆ ಪ್ರಾರಂಭದಿಂದನೇ ಯಾವತ್ತು ಕೆಚ್ಚಲು ಬಾವು ಸ್ಟಾರ್ಟ್ ಆಗುತ್ತೆ ಅವತ್ತೇ ನಿಮ್ಮ ಅನುಭವಕ್ಕೆ ಬಂದೋಗುತ್ತೆ ಅದು. ಆದ್ರಿಂದ ಫಸ್ಟ್ ಡೇನೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದು ನಿಯಂತ್ರಣಕ್ಕೆ ಬರುತ್ತೆ. ಜೊತೆಗೆ ಒಂದು ಹಸುವಿನಿಂದ ಮಿಷಿನ್ನ ತೆಗೆದು ಇನ್ನೊಂದು ಹಸುಗೆ ಹಾಕ್ತೀರಿ, ಈ ಹಸುಗೆ ಬಂದಿದ್ರೆ ನೆಕ್ಸ್ಟ್ ಹಸುಗೆ ಅದು ಮುಂದುವರಿಯುತ್ತೆ. ಅದರಿಂದ ನಾನು 2 ಮಿಷಿನ್ ಇಟ್ಕೊಂಡಿದ್ರು, ಮಿಷಿನ್ ಕರಿತಾ ಇಲ್ಲ ಸರ್, ಕೈನಲ್ಲೇ ಕರಿತಾ ಇರೋದು. ಮಿಷಿನ್ ಬಳಕೆಯಿಂದ ಕೆಚ್ಚಲು ಬಾವು ಸ್ವಲ್ಪ ಜಾಸ್ತಿ ಅನ್ನೋದು ನಾನು ಒಪ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ ವಿದೇಶಗಳಲ್ಲಿರೋ ಅಷ್ಟು ತಂತ್ರಜ್ಞಾನ ನಮ್ಮಲ್ಲಿ ಬೆಳೆದಿಲ್ಲದೆ ಇರೋದ್ರಿಂದ ನಾವು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಕಾಲುಬಾಯಿ ಜ್ವರದ್ದು ಸಮಸ್ಯೆ ಹೇಗಿದೆ ಇಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ? ಸರ್, ಆದಷ್ಟು ಮಟ್ಟಿಗೆ ಎಲ್ಲರೂ ಕಾಲುಬಾಯಿ ಜ್ವರದ ಇಂಜೆಕ್ಷನ್ ಕೊಡಿಸ್ತಾರೆ. 2 ವರ್ಷದಿಂಚೆ ನಮ್ಮಲ್ಲಿ ಔಟ್ ಬ್ರೇಕ್ ಆಗಿತ್ತು, ಆದ್ರೆ ಇಲಾಖೆಯವರು ಶ್ರಮ ವಹಿಸಿ ಎಲ್ಲರೂ ಸಹಕಾರ ನೀಡಿ ಅದನ್ನ ನಿಯಂತ್ರಣಕ್ಕೆ ತಂದ್ರು ಸರ್. ಈಗ ಯಾವುದೇ ಕಾಲುಬಾಯಿ ಜ್ವರ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲೂ ಇಲ್ಲ ಸರ್. ನಿಮ್ಮಲ್ಲಿ ಹುಟ್ಟುವ ಕರುಗಳು ಹೆಚ್ಚಾಗಿ ಗಂಡಿರ್ತವ ಹೆಣ್ಣಿರ್ತವ? ಎರಡು ಸಮಾನವಾಗಿರ್ತವೆ ಸರ್. ಕೆಲವು ಸಂದರ್ಭ ನಾವು ಎಲ್ಲಾ ಕರುಗಳನ್ನು ಸಾಕೊಳ್ಳಲ್ಲ ಸರ್, ಕೊಟ್ಬಿಡ್ತೀವಿ ಸಾಕೋರಿಗೆ ನಾವು. ಯಾಕೆ ಅಂತ ಹೇಳಿದ್ರೆ ಈಗ 10 ಹಸು ಉಂಟು ಅಂತ ಹೇಳಿದ್ರೆ ವರ್ಷಕ್ಕೆ 5-6 ಕರು ಬರುತ್ತೆ. ಆ ಕರುನ ನಾನು ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ನನಗೆ 2 ವರ್ಷಕ್ಕೆ 30 ದನ ದಾಟ್ಬಿಡುತ್ತೆ. ನಮಗೆ ನಿಯಂತ್ರಣ ಮಾಡ್ಲಿಕ್ಕಾಗಲ್ಲ. ಯಾರೋ ನಮ್ಮನ್ನ ಕರು ಬೇಕು ಅಂತ ಕೇಳ್ತಾರೆ, ಅವರಿಗೆ 1-2 ತಿಂಗಳು ಹಾಲು ಕುಡಿದ ನಂತರ ಅವ್ರಿಗೆ ಕೊಟ್ಬಿಡ್ತೀವಿ ಕರುಗಳನ್ನ, ಗಂಡಾಗ್ಬೋದು ಹೆಣ್ಣಾಗ್ಬೋದು ಕೊಟ್ಬಿಡ್ತೇವೆ ಸರ್. ಕರುಗಳನ್ನು ಸಾಕಷ್ಟು ಮಾರಾಟ ಮಾಡಿರ್ಬೇಕಲ್ವಾ ನೀವು? ಕರುಗಳನ್ನ ಮಾರಾಟ ಮಾಡಿಲ್ಲ, ಅದನ್ನ ಬೆಳೆಸಿ ಹಸುಗಳಾಗಿ ಮಾಡಿ ಮಾರಾಟ ಮಾಡಿದೀವಿ, ಕರುಗಳನ್ನ ಮಾರಾಟ ಮಾಡಿಲ್ಲ ಸರ್. ಅಂದ್ರೆ 1 ವರ್ಷ ಆದ್ಮೇಲೆ ಕೊಟ್ಟಿದ್ರೆ ಹೇಗೆ? 1 ವರ್ಷ ಅಲ್ಲ ಸರ್, 2-2.5 ವರ್ಷ ಸಾಕಿ ಅದು ಗಬ್ಬ ಆದ್ಮೇಲೆ ಮಾರಿದೀವಿ ಅಷ್ಟೇ, ಕರುನಲ್ಲೇ ಮಾರಿಲ್ಲ ಯಾರಿಗೂ ಸರ್. ಕರುವಿನ ಹಂತದಲ್ಲೇ ಕೊಡೋದ್ರಿಂದ ಆದಾಯ ಕಡಿಮೆ, ಕಡಿಸಾದ್ಮೇಲೆ ಅದು ಒಂದು ಪ್ರಾಯಕ್ಕೆ ಬಂದ್ಮೇಲೆ ಕೊಟ್ರೆ ಒಳ್ಳೆ ದುಡ್ಡುನು ಸಿಗುತ್ತಲ್ವಾ? ಹೌದು ಸರ್. ಈಗ ಒಳ್ಳೆ ಜಾತಿಯ ಕರು ಅಂತ ಹೇಳಿದ್ರೆ ಸಣ್ಣ 15-20 ದಿನದ ಕರುನೇ 5,000-6,000 ಕೊಟ್ಟು ತಗೊಂಡೋಗ್ತಾರೆ ಸರ್. ಬಟ್ ನಾವು ಕೊಡೋದಿಲ್ಲ, 1-2 ತಿಂಗಳು ಸಾಕಿ ಯಾರಾದ್ರೂ ಸಾಕವ್ರು ಕೇಳಿದ್ರೆ ಕೊಡ್ತೇವೆ ಅವ್ರಿಗೆ. 2-2.5 ವರ್ಷದ ಕಡಸಕ್ಕೆ ಎಷ್ಟು ಬೆಲೆ ಇದೆ ಹಾಲಿ? ಒಳ್ಳೆ ಜಾತಿ HF ಕರುಗೆ 30-40 ಸಾವಿರ ರೂಪಾಯಿ ಬೆಲೆ ಇದೆ ಇವತ್ತು. ಮತ್ತೆ ದಿನನು ಸಗಣಿ ಕೊಡ್ತಾ ಇರತ್ತೆ, ಬೇರೆ ಬೇರೆ ರೀತಿಯ ಅನುಕೂಲಗಳು. ಗೋಬರ್ ಗ್ಯಾಸ್ ಘಟಕವನ್ನು ಇಟ್ಕೊಂಡಿದ್ರ? ಇಟ್ಕೊಂಡಿದ್ವಿ ಸರ್. ಈಗಲೂ ನಾವು ಅದರಲ್ಲೇ ಅಡಿಗೆ ಮಾಡ್ತಾ ಇರೋದು. ನಾನು 96 ದೀನ ಬಂಧು ಅಂತೇಳಿ ಮೊದಲೊಂದು ಯೋಜನೆ ಬಂದಿತ್ತು ಸರ್. ಭೂಮಿ ಒಳಗಡೆನೆ ಸಿಮೆಂಟಿನ ಘಟಕವನ್ನು ಸ್ಥಾಪಿಸಿ ಅದರಿಂದ ಗೋಬರ್ ಗ್ಯಾಸ್ ಬಳಕೆ ಮಾಡುವಂಥದ್ದು. ಅದು ನಮ್ಮ ಕೊಡಗಿನಲ್ಲಿ ಸಕ್ಸಸ್ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ತುಂಬಾ ಬಿಸಿಲು ಬರುವಂತಹ ಪ್ರದೇಶದಲ್ಲಿ ಮಾತ್ರ ಅದು ಸಕ್ಸಸ್ ಆಗಿದ್ದು. ಅದೊಂದು 4 ಬಳಕೆ ಮಾಡಿದ್ಮೇಲೆ ಅದರಲ್ಲಿ ನಮಗೆ ಉಪಯೋಗ ಆಗಲಿಲ್ಲ ಅಂತೇಳಿ ಈಗ ನಾನು ಡ್ರಮ್ದು ಗ್ಯಾಸ್ ಮಾಡಿದ್ದೀನಿ ಸರ್. ಇಲ್ಲೇನು ಕೊಡಗಿನಲ್ಲೆಲ್ಲ ಅಸ್ತಿತ್ವದಲ್ಲಿ ಇದೆ ಅದೇ ಡ್ರಮ್ ಗ್ಯಾಸ್. 2000 ಮಾಡಿರೋದು, ಇವತ್ತೂ ನಾವು ಅದನ್ನೇ ಬಳಕೆ ಮಾಡ್ತಾ ಇದ್ದೀವಿ. ವಾರಕ್ಕೆ ಒಂದು 2-3 ದಿನ ಸಗಣಿ ಕಲಿಸ್ತೇವೆ. ಒಂದು 3 ಕುಕ್ಕೆಗೆ ಒಂದು 8-10 ಕುಕ್ಕೆ ಸಗಣಿಯನ್ನ ಒಂದು ವಾರದಲ್ಲಿ ಕಲಿಸಿದ್ರೆ ನಮಗೆ ಒಂದು ವಾರ ಸಾಕಾಗುವಷ್ಟು ಗ್ಯಾಸ್ ನಮಗೆ ಉತ್ಪತ್ತಿ ಆಗುತ್ತೆ. ಅದರಲ್ಲಿ ನೋಡಿ ಹೈನುಗಾರಿಕೆಯಿಂದ ಏನೆಲ್ಲ ಅನುಕೂಲಗಳಿದಾವೆ. ಎರೆಹುಳು ಗೊಬ್ಬರವನ್ನು ಮಾಡಿಕೊಂಡು ಆ ಮೂಲಕ ಮೌಲ್ಯವರ್ಧನೆ ಮಾಡ್ತಾರೆ ಸಾವಯವ ಗೊಬ್ಬರದನ್ನ. ನೀವು ಆ ನಿಟ್ಟಿನಲ್ಲಿ ಏನಾದರೂ ಗಮನ ಹರಿಸಿದ್ರೆ? ಹೌದು ಸರ್, ಎರೆಹುಳ ಗೊಬ್ಬರ ಮಾಡ್ಲಿಕ್ಕಾಗಿ ಒಂದು ಟ್ಯಾಂಕ್ ಮಾಡಿದೀನಿ. ಒಂದು ಬಾರಿ ಮಾತ್ರ ಮಾಡಿದೆ ಸರ್. ನಾವು ಇದೆಲ್ಲ ಕೆಲಸಗಳ ನಡುವೆ ಅದನ್ನು ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯವಾಗದೇ ಅದನ್ನ ಕೈ ಬಿಟ್ಟಿದ್ದೀನಿ. ಡೈರಿಯ ಅಧ್ಯಕ್ಷರಾಗಿದ್ದೀರಿ, ಕಾರ್ಯದರ್ಶಿ ಆಗಿದ್ದೀರಿ, ಚೆನ್ನಾಗಿ ನಡೆಸಿಕೊಂಡು ಹೋಗ್ತದ್ರಿ, ಲಾಭದಲ್ಲಿದೆ ಅಂತ ಅನ್ಕೊಂಡು ನಿಮ್ಮ ಅಧ್ಯಕ್ಷರನ್ನು ಹೇಳಿದ್ರು, ನೀವನ್ನು ಪ್ರಸ್ತಾಪ ಮಾಡಿದ್ರಿ. ಒಬ್ಬ ಕೃಷಿಕರಾಗಿ ಯಶಸ್ವಿಯಾಗಿ ತಮ್ಮ ಕೆಲಸಗಳನ್ನು ಮಾಡ್ಕೊಂತ ವರ್ಷ ವರ್ಷಕ್ಕೂ ಅಭಿವೃದ್ಧಿ ಆಗ್ತಾ ಇದೀನಿ ಅಂತ ಒಂದು ಖಚಿತವಾದ ಭಾವನೆ ನಿಮ್ಮಲ್ಲಿ ಮೂಡಿದೆ, ಅದು ಕಂಡಿದೆ ಅಲ್ವಾ? ಹೌದು ಸರ್, ಖಂಡಿತವಾಗ್ಲೂ ಸರ್. ನಮಗೆ ಕೃಷಿ ಮತ್ತು ಹೈನುಗಾರಿಕೆ ಎರಡೂ ನಮ್ಮ ಜೀವನದ ಮಟ್ಟವನ್ನ ಉನ್ನತೀಕರಿಸಿದೆ ಸರ್, ಅದರಲ್ಲಿ ಅನುಮಾನ ಇಲ್ಲ. ಅದಕ್ಕೆ ಪರಿಶ್ರಮ ಬಹಳ ಮುಖ್ಯವಾದದ್ದು. ಹೆಚ್ಚು ಅವಲಂಬನೆ ಇಲ್ಲದಲ್ಲೇ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದು ಬಹಳ ಮಹತ್ವದ ಸಂಗತಿ. ಖುಷಿ ಆಯ್ತು ಗುರುಸಿದ್ದಮ್ಮನವ್ರೆ, ಹೈನುಗಾರಿಕೆಯಲ್ಲಿನ ಅನುಭವಗಳನ್ನ ಇದುವರೆಗೆ ಹಂಚಿಕೊಂಡ್ರಿ. ಬಿಕಾಂ ಪದವಿ ಮಾಡಿಕೊಂಡು ಕೃಷಿಗೆ ಬಂದು ಅದರಲ್ಲಿ ಬೆಳವಣಿಗೆ ಆಗ್ತಾ ಹಸುಗಳ ಸಾಕಾಣಿಕೆಯನ್ನ ಕೈಗೊಂಡು ಅಲ್ಲಿ ಒಳ್ಳೊಳ್ಳೆ ಅನುಭವಗಳನ್ನ ಮೈಗೂಡಿಸಿಕೊಂಡು ಸಾಕ್ತದ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್. ಕೆಳಗರೆ, ಇದುವರೆಗೆ ಕುಶಾಲನಗರ ತಾಲೂಕು ಗುಡ್ಡೆ ಹೊಸೂರು ಗ್ರಾಮದ ಬಿಪಿ ಗುರುಬಸಪ್ಪ ಅವರ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 900-87-37-637. 900-87-37-637. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೆಲವರೇ, ಈಗ ಒಂದು ಕೃಷಿ ಗೀತೆ, ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕೇಳಿರಿ ಕೇಳಿರಿ ಕೃಷಿಕರೇ, ನೀವು ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕೇಳಿರಿ ಕೇಳಿರಿ ಕೃಷಿಕರೇ, ನೀವು ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು, ನೆಚ್ಚಿನ ಸತ್ವಾಂಶ ಸಾರಗಳಿವು. ಸಿರಿಧಾನ್ಯಗಳಿವೆ ಕಮ್ಮಿ ಶ್ರಮದಲ್ಲಿ ಬೆಳೆಯುತ್ತವೆ, 9 ಸಿರಿಧಾನ್ಯಗಳಿವೆ ಭಾನು ಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈಗ ಮಳೆ ಮಾಹಿತಿ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ 8:30 ಕೊನೆಗೊಂಡಂತೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 4.48 mm ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 1.06 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 3144.06 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 2379.47 mm ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 9.77 mm. ಕಳೆದ ವರ್ಷ ಇದೇ ದಿನ 0.80 mm. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 4557.43 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 3289.98 mm ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 3.17 mm. ಕಳೆದ ವರ್ಷ ಇದೇ ದಿನ 2.37 mm. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2436.39 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1940.7 mm ಮಳೆಯಾಗಿತ್ತು. ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 0.50 mm ಆಗಿತ್ತು. ಕಳೆದ ವರ್ಷ ಇದೇ ದಿನ 0.00 mm. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2438.36 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1907.72 mm ಮಳೆಯಾಗಿತ್ತು. ಜಿಲ್ಲೆಯಲ್ಲಿ ಹೋಬಳಿ ವಾರು ದಾಖಲಾಗಿರುವ ಮಳೆ ವಿವರ ಈ ರೀತಿ ಇದೆ. ಮಡಿಕೇರಿ ಕಸಬಾ 4.80, ಸಂಪಾಜೆಯಲ್ಲಿ 12.50 mm, ಭಾಗಮಂಡಲ 21.80, ಅಂಬತ್ತಿ 19, ಶನಿವಾರ ಸಂತೆಯಲ್ಲಿ 1.1 mm, ಶಾಂತಳ್ಳಿಯಲ್ಲಿ 2 mm ಮಳೆಯಾಗಿದೆ. ಮಳೆ ಮಾಹಿತಿಯನ್ನ ಕೇಳಿದಿರಿ ರೈತ ಬಾಂಧವರೇ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ದಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿಕ್ಕಿದೆ. ದಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ರೈತಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವ್ ಪೇಟೆ, ನಿಯರ್ ಮಾರ್ಕೆಟ್, ಮಡಿಕೇರಿ. ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಚೇರಂಬಾಣೆ ಗೌಡ ಸಮಾಜದ ವತಿಯಿಂದ ಹೊಸ ಸಭಾಭವನ ಉದ್ಘಾಟನಾ ಜಂಬರ ನಿನ್ನೆ ಕಾರುಗುಂದಲ್ಲಿ ನಡೆದು ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ ಶಾಸಕರಾದ ಕೊಂಬಾರನ ಜಿ ಬೋಪಯ್ಯನವರು ಮಾತಾಡಿ, ಅರೆಭಾಷೆ ಸಮುದಾಯ ಬಾಂಧವು ಬ್ಯಾರೆ ಬ್ಯಾರೆ ಕ್ಷೇತ್ರಗಳಲ್ಲಿ ಒಳ್ಳೆ ಸಾಧನೆ ಮಾಡಿದ್ದು ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ತಮ್ಮದೇ ಕೊಡುಗೆನ ಕೊಟ್ಟೊಳುತ್ತ ಮೆಚ್ಚುಗೆ ಎಂದ ಹೇಳಿದು. ಈ ಜಂಬರದ ಅಧ್ಯಕ್ಷತೆ ವಹಿಸಿದ್ದ ಚೇರಂಬಾಣೆ ಗೌಡ ಸಮಾಜದ ಅಧ್ಯಕ್ಷ ಕೊಡಪಾಲು ಎಸ್ ಗಪ್ಪು ಗಣಪತಿಯವರು ಮಾತಾಡಿ, ಸರ್ಕಾರ ಮತ್ತೆ ದಾನಿಗಳ ಸಹಾಯದಿಂದ 1 ಎಕರೆ ಜಾಗಲಿ 2.5 ಕೋಟಿ ರೂಪಾಯಿ ಖರ್ಚಲ್ಲಿ ಈ ಸಭಾಭವನ ಕಟ್ಟಿಯಳೋ, ಹಂಗೆ 18 ಗ್ರಾಮಗಳಿಂದ ದಾನಿಗಳ ಸಹಕಾರ ಸಿಕ್ಕಿತು ಅಂತ ತಿಳಿಸಿದರು. ಅಂತಾರಾಷ್ಟೀಯ ಕಾಫಿ ಸಂಘಟನೆ 1 ಅಕ್ಟೋಬರ್ ತಾರೀಕಿನ ಅಂತಾರಾಷ್ಟೀಯ ಕಾಫಿ ದಿನಾಂತ ಘೋಷಣೆ ಮಾಡಿಯಳು. ಇದರ ಪ್ರಯುಕ್ತ ಕರ್ನಾಟಕ ರಾಜ್ಯದ ಕಾಫಿ ಬೆಳೆತಿರುವ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಎಲ್ಲಾ ಕಾಫಿ ಬೆಳೆಗಾರರನ್ನ ಪ್ರತಿನಿಧಿಸುವ ಕರ್ನಾಟಕ ಬೆಳೆಗಾರರ ಒಕ್ಕೂಟ, ಹತ್ತಿರದ ಬೆಳೆಗಾರರ ಸಂಘಟನೆಗಳ ಸಹಾಯದೊಟ್ಟಿಗೆ 1 ಅಕ್ಟೋಬರ್ ಬೇಲೂರಲ್ಲಿ 8ನೇ ಅಂತಾರಾಷ್ಟೀಯ ಕಾಫಿ ದಿನಾಚರಣೆಯನ್ನು ಏರ್ಪಾಟು ಮಾಡಿದಳು. ಮಡಿಕೇರಿ ದಸರಾದ ಮುಖ್ಯ ಆಕರ್ಷಣೆಗಳಲ್ಲಿ ಒಂದಾಗಿರುವ ಮಕ್ಕಳ ದಸರಾನ ಈ ವರ್ಷನೂ ರೋಟರಿ ಮಿಸ್ಟ್ ಹಿಲ್ಸ್ ವತಿಯಿಂದ ಏರ್ಪಾಟು ಮಾಡಿರೋತ ಮಕ್ಕಳ ದಸರಾ ಸಂಚಾಲಕ ಅನಿಲ್ ಹೆಚ್ಟಿಯವರು ಪ್ರಕಟಣೆಯಲ್ಲಿ ತಿಳಿಸಿದಳು. ಬರುವ ತಿಂಗಳ 3 ತಾರೀಕು ಗಾಂಧಿ ಮೈದಾನದಲ್ಲಿ ಹೊತ್ತಾರೆ 9:30 ಗಂಟೆಯಿಂದ ಮಕ್ಕಳ ಸಂತೆ, ಮಕ್ಕಳ ಮಂಟಪ, ಕ್ಲೇ ಮಾಡಲಿಂಗ್, ಛದ್ಮವೇಷ ಪೈಪೋಟಿಗೈದ್ದದೆ. ಹೆಸರು ನೋಂದಾಯಿಸಿಕೆ ಇದೇ ತಿಂಗಳ ತಾರೀಕು ಆಕೇರಿ 26 ಆಗಿದ್ದದೆ ಅಂತ ತಿಳಿಸಿದಳು. ಓಡಿಪಿ ಸಂಸ್ಥೆ ಸಂತ ಜೋಸೆಫರ ಆಸ್ಪತ್ರೆ ಮೈಸೂರು, ಪ್ರಕೃತಿ ರೈತ ಉತ್ಪಾದಕರ ಸಮಿತಿ ಹಂಗೆ ಹಾನಗಲು ಗ್ರಾಮ ಪಂಚಾಯಿತಿ ಸಹಯೋಗಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ಹಾನಗಲು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಪುಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಿಳು. ಈ ಶಿಬಿರದಲ್ಲಿ ಸಾಮಾನ್ಯ ತಪಾಸಣೆ, ಥರ್ಮಲ್ ಸ್ಕ್ರೀನಿಂಗ್, ಬಿಪಿ, ಶುಗರ್, ಸೀಳು ತುಟಿ ಶಸ್ತ್ರಚಿಕಿತ್ಸೆ ಸಲಹೆ, ಚರ್ಮ ರೋಗ ಸೇರಿದಂಗೆ ಬೇರೆ ಬೇರೆ ಕಾಯಿಲೆಗಳ ತಪಾಸಣೆ ಹಂಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದ್ದದೆ ಅಂತ ಪ್ರಕೃತಿ ರೈತ ಉತ್ಪಾದಕರ ಸಮಿತಿ ಅಧ್ಯಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದಳು. ಬೆಂಗಳೂರು ಕೊಡವ ಸಮಾಜದಲ್ಲಿ ಇದೇ 21 ತಾರೀಕು ಹರಿದಾಸ ಅಪ್ಪಚಕವಿ ಅವರ ಹುಟ್ಟು ಹಬ್ಬನ ಸಾಹಿತ್ಯ ದಿನಾಂತ ಆಚರಣೆ ಮಾಡ್ತಾ ಇದ್ದು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪ್ರಕಟಿತ ಸುಮಾರು ತರದ ಪುಸ್ತಕಗಳನ್ನ ಬಿಡುಗಡೆ ಮಾಡುವೆ. ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿನ ಅಧ್ಯಕ್ಷರಂಗೆ ಸರ್ವ ಸದಸ್ಯರು ಮುಖ್ಯ ನೆಂಟರಾಗಿ ಭಾಗವಹಿಸುವೆ. ಕಾರ್ಯಕ್ರಮದ ಅಧ್ಯಕ್ಷತೆನ ಬೆಂಗಳೂರು ಕೊಡವ ಸಮಾಜದ ಅಧ್ಯಕ್ಷರಾದ ಕರವಟ್ಟಿರ ಟಿ ಪೆಮ್ಮಯ್ಯವು ವಹಿಸುವೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಸಿ ಸೋಮಶೇಖರ್ ಅವರು ನಾಳೆ ಮತ್ತೆ 9 ತಾರೀಕು ಕೊಡಗಿಗೆ ಭೇಟಿ ಕೊಟ್ಟವೆ. ಇವು ನಾಳೆ ಮಧ್ಯಾಹ್ನ 12 ಗಂಟೆಗೆ ಗೋಣಿಕೊಪ್ಪ, ಕರಿಕೆ, ಭಾಗಮಂಡಲ, ಇನ್ನು ಬೇರೆ ಬೇರೆ ಗಡಿ ಗ್ರಾಮಗಳಿಗೆ, ಗಡಿ ಶಾಲೆಗಳಿಗೆ ಭೇಟಿ ಮಾಡುವೆ. ಹಂಗೆ ಮಡಿಕೇರಿ ಸಾಂಸ್ಕೃತಿಕ ಸಮುಚ್ಚಯ ಭವನಕ್ಕೆ ಭೇಟಿ ಸೇರಿದಂಗೆ ಗಡಿ ಪ್ರಾಧಿಕಾರದ ಅನುದಾನಿತ ಕಾಮಗಾರಿಗಳ ಪರಿವೀಕ್ಷಣೆ ಮಾಡುವೆ. ಹಂಗೆ 9 ತಾರೀಕು ಹೊತ್ತಾರೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ಗಡಿ ಪ್ರಾಧಿಕಾರದ ಅನುದಾನದಾಗಿರುವ ಕೆಲಸ ಕಾರ್ಯಗ ಮತ್ತೆ ಹಣದ ಬಳಕೆ ಪ್ರಮಾಣ ಪತ್ರಗಳ ಪರಿಶೀಲನೆ, ಗಡಿ ಭಾಗದಲ್ಲಿನ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸುವೆ. ವಿರಾಜಪೇಟೆ ತಾಲೂಕು ಕೊಡಗು ಮಾಜಿ ಸೈನಿಕರ ಸಹಕಾರ ಸಂಘದ ವತಿಯಿಂದ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ ತಿಂಗಳ 21 ಹೊತ್ತಾರೆ 10:00 ಗಂಟೆಗೆ ಚೇಂದ್ರಿಮಾಡ ಕೆ ನಂಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅಮರ ಜವಾನ ಸ್ಮಾರಕದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತೆ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳೊಟ್ಟಿಗೆ ರೈತರಿಗೆ ರಸಗೊಬ್ಬರ, ಕ್ರಿಮಿನಾಶಕ, ಬಿತ್ತನೆ ಬೀಜ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಸಭೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವ್ ಪೇಟೆ, ನಿಯರ್ ಮಾರ್ಕೆಟ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಈಗ ಜಾಹೀರಾತುಗಳು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನಂಬರ್ 2795 ಕೆದಮಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕೆದಮಳ್ಳೂರು. ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಮಂಗಳವಾರ ಪೂರ್ವಾಹ್ನ 10:00 ಗಂಟೆಗೆ ಅಧ್ಯಕ್ಷರಾದ ಕೆಎನ್ ಅಯ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಚಿನ್ನದ ಪ್ರತಿ ಕಣದಲ್ಲೂ 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ಗಳಿಗಾಗಿ ಬನ್ನಿ ತಾಳುಕಂಡತಿಲ್ ಜುವೆಲ್ಲರ್ಸ್, ಇರಿಟಿ. ನಾನು ಬದಲಾಗುತ್ತಿದ್ದೇನೆ ಹೊಸ ಫ್ಯಾಷನ್ ನ ಬಟ್ಟೆಗಳಿಗೆ. ಹೌದು, ಇದೀಗ ಎಲ್ಲರೂ ಬದಲಾಗುತ್ತಿದ್ದಾರೆ. ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿರುವ ಇಂಡಿಯನ್ ಟೆರಿನ್ ಬ್ರಾಂಡೆಡ್ ಶೋರೂಮ್ ನ ಹೊಸ ಫ್ಯಾಷನ್ ನ ಬಟ್ಟೆಗಳಿಂದ ಈಗಿನ ಟ್ರೆಂಡ್ ಗೆ ಅನುಸಾರವಾದ ಜೇಮ್ಸ್ ಬ್ರಾಂಡೆಡ್ ಬಟ್ಟೆಗಳು, 5 ವರ್ಷದಿಂದ ಮೇಲ್ಪಟ್ಟ ಬಾಯ್ಸ್ ನ ಕಣ್ಮನ ಸೆಳೆಯುವ ಬ್ರಾಂಡೆಡ್ ಬಟ್ಟೆಗಳು ಈ ವಿಶಾಲ ಮಳಿಗೆಯಲ್ಲಿ. ಇಂಡಿಯನ್ ಟೆರಿನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ನಿಯಮಿತ ಮಡಿಕೇರಿ, ಇದರ 4ನೇ ವಾರ್ಷಿಕ ಮಹಾಸಭೆ ಇದೇ 21ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿ ಪೆನ್ಷನ್ ಲೈನ್ನಲ್ಲಿರುವ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಂಗಣದಲ್ಲಿ ಶ್ರೀ ಬಿಕೆ ಪೊನ್ನಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ, ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಕೊಪ್ಪಲ್. ಕಾಲ್ 08274-298-705, ಮೊಬೈಲ್ 9972218440 ಅಥವಾ 9448448744. ಟೇಕ್ವುಡ್ ಫರ್ನಿಚರ್ ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಟೇಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಮಡಿಕೇರಿಯಲ್ಲಿ ಇದೇ September 21ರಂದು ಶುಭಾರಂಭಗೊಳ್ಳಲಿದೆ ಹಿಯರಿಂಗ್ ಸ್ಪೀಚ್ ಅಂಡ್ ಇಂಪ್ಲಾಂಟ್ ಕ್ಲಿನಿಕ್. ವಿಶಿಷ್ಟವಾಗಿ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಕಿವುಡುತನ ಹಾಗೂ ಮಾತುಬಾರದವರಿಗೆ ಆಧುನಿಕ ಚಿಕಿತ್ಸೆಯ ಮೂಲಕ ಸೇವೆ. ನಮ್ಮ ಅಂಗಸಂಸ್ಥೆಯಾದ ಆಸ್ಟ್ರೇಲಿಯನ್ ಕಂಪನಿಯಿಂದ ಕಿವುಡುತನ ಇರುವವರಿಗೆ ಬ್ಲೂಟೂತ್ ಹಾಗೂ ಶ್ರವಣ ಸಾಧನಗಳನ್ನು ಅಳವಡಿಸಿಕೊಡಲಾಗುವುದು. ಕೋಕ್ಲಿಯರ್ ಇಂಪ್ಲಾಂಟ್, ತಲೆಸುತ್ತುವಿಕೆಯ ಮೌಲ್ಯಮಾಪನ, ಶ್ರವಣ ಸಾಧನ ಲಭ್ಯ. ಕನ್ಸಲ್ಟೆಂಟ್ ಇಎನ್ಟಿ ಡಾಕ್ಟರ್ ದಿವ್ಯಜ್ಯೋತಿ, ಹಿಯರಿಂಗ್ ಸ್ಪೀಚ್ ಅಂಡ್ ಇಂಪ್ಲಾಂಟ್ ಕ್ಲಿನಿಕ್, ಪೆನೇಶಿಯಾ ಪಾಲಿಕ್ಲಿನಿಕ್, ಕಾಲೇಜ್ ರೋಡ್, ಮಡಿಕೇರಿ. ಕಾಲ್ 7204-36-36-20. ಶತಮಾನೋತ್ಸವ ಸಂಭ್ರಮದಲ್ಲಿರುವ No. 90 ನಾಪೋಕ್ಲು ದವಸ ಭಂಡಾರ ನಾಪೋಕ್ಲು, ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ನಾಳೆ ಮಂಗಳವಾರ ಪೂರ್ವಾಹ್ನ 10 ಗಂಟೆಗೆ ಹಾಗೂ ಶತಮಾನೋತ್ಸವ ಸಭೆ 11:30 ನಾಪೋಕ್ಲು ಭಗವತಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಅಧ್ಯಕ್ಷರಾದ ಕಂಗಾಂಡ ಎಂ ಪೂವಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸರ್ವ ಸದಸ್ಯರು ಪಾಲ್ಗೊಳ್ಳುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಬೆಂಗಳೂರು ಕೊಡೋ ಸಮಾಜದ ಮತ್ತೊಂದು 21ನೇ ಹರದಾಸ ಅಪ್ಪನೆರೌಂಡ ಅಪ್ಪಚ ಕವಿರ ಪುಟ್ಟನ ನಾಳನ ಸಾಹಿತ್ಯ ದಿನ ಅಂದ ಕೈಪ. ಈ ಕಾರ್ಯಕ್ರಮದ ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ಬಳಿ ಪಡ್ತನ ಪಲತರತ್ರ ಪುಸ್ತಕ ಬಿಡುಗಡೆ ಅಪ್ಪ. ಕಾರ್ಯಕ್ರಮದ ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷಗಳನ್ನ ಡಾಕ್ಟರ್ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯ ಪಿಂಜ ಸದಸ್ಯಂಗ ಕೂಡಿಯಾಡುವ. ಕಾರ್ಯಕ್ರಮತ್ರ ಕೊರೋ ಕಾರ್ಯಕ್ರಮ ಕರವಟ್ಟಿರ ಪೆಮ್ಮಯ್ಯ ವಹಿಸುವ ಅಂದ ಅಕಾಡೆಮಿ ಅಧ್ಯಕ್ಷಗಳನ್ನ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯ ಅರಿಚಿಟಿತು. ಕೊಡಗು ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘ ಪಿನ್ನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘತ್ರ ಆದನಲ್ಲಿ ರೈತಂಕ ರಸಗೊಬ್ಬರ ಬಿತ್ತು ಕುರು ಕೊಡಪಾಂಗ್ ಸಂಬಂಧಪಟ್ಟನಕ್ಕೆ ಜಿಲ್ಲಾಧಿಕಾರಿ ಕೊರೋ ಕಾರಿಕೆಯಲ್ಲಿ ಇಕ್ಕಾಯಿತು. ಮಡಿಕೇರಿ ಕೊಡೋ ಸಮಾಜದ ಸಭೆ ನಡೆದಿತು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ